ಈಗ ತೋಟಗಾರಿಕೆಯಲ್ಲಿ ಇದು ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಕೃಷಿ ಬೆಳೆಗೆ ಕಂಪೇರ್ ಮಾಡಿದ್ರೆ ತೋಟಗಾರಿಕೆ ಬೆಳೆಗಳು ಹೆಚ್ಚಿನ ಬೆಲೆ ಬಾಳುವ ಮತ್ತು ರಫ್ತಿಗೆ ಸೂಕ್ತವಾದಂತಹ ಬೆಳೆಗಳು, ಮತ್ತು ಕೃಷಿ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ವಿಸ್ತಾರದಲ್ಲಿ ಬೆಳೆಯುವಂತಹ ಬೆಳೆಗಳು. ಉದಾಹರಣೆಗೆ ಹೂ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಔಷಧಿ ಮತ್ತು ಈ ಗಿಡಮೂಲಿಕೆಗಳಾಗಬಹುದು, ಇಂತಹ ಒಂದು ಬೆಳೆಗಳನ್ನ ನಾವು ಬೆಳಿತೀವಿ. ಅದೇ ರೀತಿ ನಾವು ಈ ದೊಡ್ಡ ಮರಗಳನ್ನ ಮತ್ತು ಪ್ಲಾಂಟೇಷನ್ ಕ್ರಾಪ್ಸ್ ಗಳನ್ನ ಬೆಳೆಯಕ್ಕಾಗೋದಿಲ್ಲ. ಅದೇ ರೀತಿ ಒಂದು ಮಾನದಂಡ ಅಂದ್ರೆ ಈ ಕಡಿಮೆ ಸಾಂದ್ರತೆ ಬೆಳೆಗಳು ಹೆಚ್ಚಿನ ಬೆಲೆಯ ಬೆಳೆಗಳು ಇದನ್ನು ನಾವು ಬೆಳಿಬೇಕು. ಅದಕ್ಕೆ ಜಾಸ್ತಿ ಸೂಕ್ತ ಆಗುವಂತ ಅಂದ್ರೆ ಹೂ ಮತ್ತು ತರಕಾರಿ ಬೆಳೆಗಳು, ಔಷಧಿ ಗಿಡಮೂಲಿಕೆಗಳು ಸಂರಕ್ಷಿತ ವಾತಾವರಣದಲ್ಲಿ ಬೆಳೆದಾಗ ಲಾಭದಾಯಕ. ಸೊ ಅದಕ್ಕಾಗಿ ತೋಟಗಾರಿಕೆಯಲ್ಲಿ ಅದರ ಪ್ರಾಮುಖ್ಯತೆ ಹೆಚ್ಚಿದೆ. ಸರ್, ಯಾವ್ಯಾವ ರಚನೆಯಲ್ಲಿ ಬೆಳಿಬೇಕು? ಸರ್, ಇದರಲ್ಲಿ ಸಂರಕ್ಷಿತ ಬೇಸಾಯದಲ್ಲಿ ಸಾಕಷ್ಟು ರಚನೆಗಳಿದಾವೆ. ಅದರಲ್ಲಿ ಪ್ರಮುಖವಾಗಿ ಬರುವುದಂದ್ರೆ ಹಸಿರು ಮನೆ ಮತ್ತು ನೆರಳು ಮನೆ ಅಂತ ಎರಡು. ಈ ಕೀಟ ಪರದೆ ಮತ್ತು ಈ ಮಲ್ಚಿಂಗ್ ಅಂತ ನಾವು ಹೇಳ್ತೇವೆ ಸರ್, ಮಣ್ಣು ಹೊದಿಕೆ, ಅದು ಸಹಿತ ಈ ಸಂರಕ್ಷಿತ ಬೇಸಾಯದಡಿಯಲ್ಲೇ ಬರ್ತದೆ. ಮೊದಲನೇದಾಗಿ ಹಸಿರು ಮನೆ, ಹೊದಿಕೆ ವಸ್ತು ಯಾವುದಾಗಿರ್ತದೆ ಅದರ ಮೇಲಿಂದ ಅದನ್ನ ಕರೀತಾರೆ. ಉದಾಹರಣೆಗೆ ಈಗ ಪ್ಲಾಸ್ಟಿಕ್ ಹಾಕಿದ್ರೆ ಪಾಲಿಯೂಸ್ ಅಂತಾರೆ, ಗ್ಲಾಸ್ ಹಾಕಿದ್ರೆ ಗ್ಲಾಸಸ್ ಅಂತ ಹೇಳ್ತೀವಿ. ಅದೇ ರೀತಿ ಹೊದಿಕೆ ವಸ್ತುಗಳ ಮೇಲೆ ಇದನ್ನ ನಾವು ಕರಿತೀವಿ, ಸಾಮಾನ್ಯವಾಗಿ ಹಸಿರು ಮನೆ ಅಂತ ಕರಿತೀವಿ. ಇವುಗಳಲ್ಲಿ ಪ್ರಮುಖವಾಗಿ ನಮ್ಮ ರೈತರಿಗೆ ಹೆಚ್ಚು ಬಳಕೆಯಲ್ಲಿರುವಂತಹ ರಚನೆ ಆಗ್ತದೆ ಅಂದ್ರೆ ಪಾಲಿ ಹೌಸ್. ಸರ್, ಇದರಲ್ಲಿ ಸುಮಾರು ವಿಧಗಳಿದಾವೆ. ಕಡಿಮೆ ವೆಚ್ಚದ ಹಸಿರು ಮನೆ, ಮಧ್ಯಮ ವೆಚ್ಚದ ಹಸಿರು ಮನೆ ಮತ್ತು ಅಧಿಕ ವೆಚ್ಚದ ಹಸಿರು ಮನೆ. ಇದು ಈ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ತಗುಲುವಂತ ಖರ್ಚಿನ ಆಧಾರದ ಮೇಲೆ, ಜೊತೆಗೆ ವಾತಾವರಣದ ನಿಯಂತ್ರಣ ಮಾಡಬಲ್ಲ ಅದರಲ್ಲಿ ಬಳಸುವಂತಹ ಒಂದು ಈ ಡಿವೈಸ್ ಅಂತಾನೆ ಹೇಳ್ತಿಲ್ಲ, ಅದ್ರ ಮೇಲೆ ಇದು ಅವಲಂಬನೆ ಆಗಿದೆ. ಮತ್ತು ನಮ್ಮಲ್ಲಿ ಈ ಮೂರುಗಳನ್ನು ಹೋಲಿಸಿದರೆ ಕಡಿಮೆ ವೆಚ್ಚದ ಪಾಲಿ ಹೌಸ್ಗಳು ಅತ್ಯಂತ ಸೂಕ್ತ ಸರ್ ನಮ್ಮ ವಾತಾವರಣಕ್ಕೆ. ಕಾರಣ ಏನು? ಕಾರಣ ಸರ್, ನಮ್ಮ ವಾತಾವರಣ ವೈಪರೀತ್ಯ ವಾತಾವರಣ ನಮ್ಮಲ್ಲಿ ಇಲ್ಲ ಸರ್. ಇಲ್ಲೇ ಬೇರೆ ಬೇರೆ ಹೇಳಿದ್ರಿ, ಹಸಿರು ಮನೆ, ಶೇಡ್ ನೆಟ್ಟು, ಪಾಲಿ ಹೌಸ್, ಏನು ವ್ಯತ್ಯಾಸ ಇವೆಲ್ಲ? ಹೌದು ಸರ್, ಬಹಳ ಪ್ರಮುಖವಾದ ಒಂದು ಪ್ರಶ್ನೆ ಮತ್ತು ಸುಮಾರು ನಮ್ಮ ರೈತರಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಗೊಂದಲಗಳಿದಾವೆ. ಹಸಿರು ಮನೆ ಅಂತಾರೆ, ಪಾಲಿ ಹೌಸ್ ಅಂತಾರೆ, ಗ್ರೀನ್ ಹೌಸ್ ಅಂತಾರೆ, ಗ್ಲಾಸ್ ಹೌಸ್ ಅಂತಾರೆ, ಸ್ವಲ್ಪ ಗೊಂದಲಗಳಿದಾವೆ, ಅದನ್ನ ಕ್ಲಿಯರ್ ಮಾಡ್ತೀನಿ ಸರ್. ಹಸಿರು ಮನೆ ಅಂದ್ರೆ ಒಂದು ಮನೆಯಲ್ಲಿ ಹಸಿರು ಬೆಳೆಯನ್ನು ಬೆಳೆದಕ್ಕೆ ಹಸಿರು ಮನೆ ಅಂತ ಜನರಲ್ ಟರ್ಮ್ ಬಂತು, ಮತ್ತು ಹಸಿರು ಮನೆ ಪರಿಣಾಮ ಅಂತೂ ತಾವು ಕೇಳಿದಿರಿ, ಆ ಒಂದು ಹೆಸರನ್ನು ಬಂತು. ಈಗ ನೆರಳು ಮನೆ ಅಂದ್ರೆ ಹಸಿರ ಕಲರ್ದು ಒಂದು ಹೊದಿಕೆ ಹೊತ್ತಿಸಿರ್ತಾರೆ, ಸುಮಾರು ಜನ ಅದನ್ನ ಹಸಿರು ಮನೆ ಅಂತ ಕರೀತಾರೆ, ತಾಂತ್ರಿಕವಾಗಿ ಗೊತ್ತಿಲ್ಲದೆ ಇರೋರು. ಹಸಿರು ಮನೆ ಅಂದ್ರೆ ಈ ಸೂರ್ಯನ ಕಿರಣಗಳು ಒಳಗೆ ಪ್ರವೇಶಿಸಿ ಭೂಮಿಗೆ ಬಡಿದು ಅದು ವಾಪಸ್ ಹೋಗೋದಿಲ್ಲ ಸರ್, ಅಲ್ಲೇ ಟ್ರ್ಯಾಪ್ ಆಗಿಬಿಡ್ತದೆ, ಅದಕ್ಕೆ ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ, ಅದೇ ಹಸಿರು ಮನೆ. ನೆರಳು ಮನೆ ಅಂದರೆ ಸರ್ ಹೊದಿಕೆ, ಈಗ ನೆರಳು ಪರದೆ. ನಮ್ಮ ಒಂದು ರಾಷ್ಟ್ರದಲ್ಲಿ ಉಷ್ಣ ವಲಯದ ರಾಷ್ಟ್ರ ಇರೋದ್ರಿಂದ ಸೂರ್ಯನ ಕಿರಣಗಳು ಜಾಸ್ತಿ ಬರ್ತದೆ ಸರ್. ವಿಶೇಷವಾಗಿ ನಾವು ತೋಟಗಾರಿಕೆ ಬೆಳೆಗಳು ಬೆಳೆಯುವಂಥದ್ದು ಈ ತರಕಾರಿ ಮತ್ತು ಹೂಗಳಿಗೆ ಕಡಿಮೆ ಪ್ರಮಾಣದ ಬೆಳಕು ಬೇಕಾಗ್ತದೆ ಸೂರ್ಯನ ಕಿರಣಗಳನ್ನು ನಿಯಂತ್ರಣ ಮಾಡಲಿಕ್ಕೆ. ಈ ನೆರಳು ಪರದೆ ಅನ್ನ ನಾವು ಬಳಸ್ತೀವಿ, ಅದಕ್ಕೆ ನೆರಳು ಮನೆ ಅಂತ ನಾವು ಹೇಳ್ತೀವಿ ಸರ್. ತೀರ ಜೀರೋಗ್ ತಗೊಂಡು ಹೋಗಂಗಿಲ್ಲ? ಇಲ್ಲ ಸರ್, ಇಲ್ಲ, ಕರೆಕ್ಟ್ ಸರ್, ತಾವು ಏನು ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ಬೆಳೆಗೆ ಅನುಗುಣವಾಗಿ ಈ ನೆರಳು ಪರದೆಯನ್ನ ಬಳಸ್ತಾರೆ. ಇನ್ನು ಎರಡು ರಚನಾಕೃತಿಗಳು ಇದಾವೆ. ಈ ನೆರಳು ಮನೆಯನ್ನ ಹೆಚ್ಚಾಗಿ ಈ ತರಕಾರಿ ಬೆಳಿಲಿಕ್ಕೆ ಮತ್ತು ಈ ಸಸ್ಯೋತ್ಪಾದನೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಈ ನೆರಳು ಪರದೆಗಳನ್ನ ಬಳಸ್ತಾರೆ. ಇನ್ನು ಮೂರನೇದು ಈ ಕೀಟ ಪರದೆ ಮನೆ ಅಂತ ಬರ್ತದೆ ಸರ್ ಇನ್ನೊಂದು, ಅದು ನೆರಳು ಮನೆಯ ಒಂದು ಭಾಗ. ಕೆಲವೊಂದು ಬೆಳೆಗಳು ರಸ ಹೀರುವ ಕೀಟಗಳಿಂದ ರಕ್ಷಣೆ ಮಾಡಲಿಕ್ಕೆ ಕೀಟ ಪರದೆ ಹಾಕಿ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ, ಇದಕ್ಕೆ ಇನ್ಸೆಕ್ಟ್ ಪ್ರೂಫ್ ಹೌಸ್ ಅಂತ ನಾವು ಕರಿತೀವಿ. ಇಲ್ಲಿ ನಾವು ಬೆಳೆಗಳನ್ನ ನೋಡಿ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ವಾತಾವರಣ ನೋಡಿ ಆಯ್ಕೆ ಮಾಡ್ಕೊಳ್ಳೋದು, ಮಳೆ ಪ್ರಮಾಣ ನೋಡಿ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಈ ತೋಟಗಾರಿಕೆಯಲ್ಲಿ ಈ ನಾವು ಸುಮಾರು ಬೆಳೆಗಳನ್ನ ಬೆಳಿತೀವಿ, ನಾಲ್ಕು ಬ್ರಾಡ್ ಆಗಿ ಗ್ರೂಪ್ಗಳು ಮಾಡಿದ್ದೀವಿ ಸರ್. ಹೂವು ಮತ್ತು ತರಕಾರಿಗಳನ್ನ ಬೇಸಾಯ ಮಾಡುವುದು ಒಂದು ಆಕ್ಟಿವಿಟಿ ಬರುತ್ತೆ ಸರ್. ಎರಡನೇದು ಸಸಿಗಳ ಉತ್ಪಾದನೆ ಮಾಡುವುದು, ತರಕಾರಿ ಆಗಿರ್ಬೋದು, ಹೂ ಆಗಿರ್ಬೋದು, ಈ ಹಣ್ಣಿನ ಸಸಿ ಆಗಿರ್ಬೋದು, ಪ್ಲಾಂಟೇಷನ್ ಕ್ರಾಪ್ಸ್ ಆಗಿರ್ಬೋದು, ಅರಣ್ಯದ ಸಸಿಗಳನ್ನಾಗಿರ್ಬೋದು, ಸಸ್ಯೋತ್ಪಾದನೆ ಮಾಡುವುದು ಎರಡನೇ ಚಟುವಟಿಕೆ. ಇನ್ನು ಮೂರನೇದು ಈ ಅಂಗಾಂಶ ಕಸಿಗಳು ಈ ಲ್ಯಾಬೊರೇಟರಿಲಿ ಬೆಳೆದ ಮೇಲೆ ಅವು ಹಸಿರು ಮನೆಯಲ್ಲಿ ನಿಯಮಿತವಾಗಿ ನಾವು ಗಡಸುಗೊಳಿಸಬೇಕಾಗುತ್ತದೆ ರೈತರ ಹೊಲಕ್ಕೆ ಹೋಗಿತ್ತಲ್ಲ ಮುಂಚೆ, ಆ ಗಡಸುಗೊಳಿಸಲಿಕ್ಕೂ ನಾವು ಸಂರಕ್ಷಿತ ಬೇಸಾಯ ವಾತಾವರಣ ನಾವು ಉಪಯೋಗ ಮಾಡಬೇಕಾಗ್ತದೆ. ಇದು ಮೂರನೇ ಚಟುವಟಿಕೆ. ಇನ್ನು ನಾಲ್ಕನೇದು ಸಂಕರಣ ಬೀಜ ತಯಾರಿಕೆಯಲ್ಲಿನೂ ಈ ಸಂರಕ್ಷಿತ ಬೇಸಾಯದ ಒಂದು ಆಕೃತಿ ಬೇಕಾಗ್ತದೆ ಸರ್. ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್, ಮೇಲ್ ಫಿಮೇಲ್ ಲೈನ್ ಇರ್ತದೆ, ಅದನ್ನು ಕ್ರಾಸಿಂಗ್ ಮಾಡಿ ಎಲ್ಲ ಮಾಡಲಿಕ್ಕೆ ಈಗ ಪ್ರೈವೇಟ್ ಕಂಪನಿಯವರು ಸಾಮಾನ್ಯವಾಗಿ ಅವರೇ ಜಾಸ್ತಿ ಮಾಡ್ತಾರೆ. ಆಮೇಲೆ ರೈತರನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಮಾಡ್ತಾರೆ ಸರ್,

ಬಲದ ಕೀರ್ತಿ ನಿನ್ನ ಬಲಗಾಲ ಮುಂದಿಡ ಧಾರವಾಡ ತಾಲೂಕು ಗರಗದ ಲಕ್ಷ್ಮಮ್ಮ ಬೋರಿಮನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3,577 ರೂಪಾಯಿಗಳು, ಉದ್ದಿನಕಾಳು 4,577 ರೂಪಾಯಿಗಳು, ಅಲಸಂದೆ ಕೌಪಿಯ ವೋಲ್ 7,185 ರಿಂದ 6,001 ರಿಂದ 7,185 ರೂಪಾಯಿಗಳು. ಕುಮಿನ್ ಸೀಡ್ ಇತರೆ 8,888 ರಿಂದ 9,442 ರೂಪಾಯಿಗಳು. ಹೆಸರುಕಾಳು 3,217 ರಿಂದ 9,250 ರೂಪಾಯಿಗಳು. ಗೆಜ್ಜೆ ಶೇಂಗಾ 5,006 ರೂಪಾಯಿಗಳಿಂದ 6,960 ರೂಪಾಯಿಗಳು. ಬಿಳಿ ಜೋಳ 2,659 ರಿಂದ 4,159 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,611 ರಿಂದ 2,007 ರೂಪಾಯಿಗಳು. ಕುಸುಬೆ ಸಾಫ್ ಫ್ಲವರ್ 3,019 ರಿಂದ 4,239 ರೂಪಾಯಿಗಳು. ಸೋಯಾಬೀನ್ 4,412 ರಿಂದ 4,624 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 4,469 ರಿಂದ 5,009 ರೂಪಾಯಿಗಳು. ತೊಗರಿ 4,132 ರಿಂದ 4,327 ರೂಪಾಯಿಗಳು. ಬಿಳಿ ಗೋಧಿ 1,843 ರಿಂದ 4,729 ರೂಪಾಯಿಗಳು. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,986 ರೂಪಾಯಿಗಳು. ಅಲಸಂದೆ ಕೌಪಿಯ ವೋಲ್ 6,911 ರಿಂದ 7,299 ರೂಪಾಯಿಗಳು. ಗೆಜ್ಜೆ ಶೇಂಗಾ 2,780 ರಿಂದ 7,075 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 601 ರಿಂದ 2,006 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5,101 ರೂಪಾಯಿಗಳು. ಹುಬ್ಬಳ್ಳಿ ಮಾರುಕಟ್ಟೆ ಕಡಲೆಕಾಳು ಜವಾರಿ ಅಥವಾ ಸ್ಥಳೀಯ 2,667 ರಿಂದ 5,001 ರೂಪಾಯಿಗಳು. ಕಡಲೆಕಾಳು ಇತರೆ 7,427 ರೂಪಾಯಿಗಳು. ಉದ್ದಿನಕಾಳು 4,751 ರಿಂದ 4,770 ರೂಪಾಯಿಗಳು. ಒಣಮೆಣಸಿನಕಾಯಿ ಕಡ್ಡಿ 7,800 ರಿಂದ 45,000 ರೂಪಾಯಿಗಳು. ಹೆಸರುಕಾಳು 2,509 ರಿಂದ